ನೋಡ್ರಿ, ಮತ್ತೆ ಇಲ್ಲಿ ಡೈರಿಗೆ ಹಾಕ್ತೀವ್ರಿ, ನಮ್ಗೇನು ಗಿಟ್ಟಂಗಿಲ್ಲ. ಅವಕ್ಕೆ ಏನು ನಾವು ತಿರುಗಿದ ಕೂಲಿ ಆಗಂಗಿಲ್ಲ ರೀ. 20 ರೂಪಾಯಿ ಲೀಟ್ರ್, 22 ರೂಪಾಯಿ ಲೀಟ್ರ್ ಹಾಕ್ತಾರೆ ರೀ. ಅದಕ್ಕೆ ನಮಗೆ ಅದು ಬೇಡಲ್ಲ ಅಂತೇಳಿ ಊರಲ್ಲಿ ಮನೆಗಳನ್ನ ಕೇಳ್ಕೊಂಡು ಆಗ್ಲಮ್ಮ ಹಾಕ್ರ ಅಂದಕ್ಕೆ ಹಾಕ್ತಾಯಿದೀವಿ ರೀ ಊರಾಗ ಮನೆಗಳಿಗೆ. ಈ ಮಧ್ಯಾಹ್ನ 11 ಗಂಟೆ 12 ಗಂಟೆ ಆಗುತ್ತೆ ಈ ಹಾಲಿನ ಮಾರಾಟ ಮಾಡಿ ಮತ್ತೆ ಪುನಃ ಎಲ್ಲ ಕ್ಯಾನ್ಗಳನ್ನು ತೊಳೆದಿಟ್ಟು ಅದು ಬೆಳಿಗ್ಗೆ 8 ಗಂಟೆಗೆ ಹಾಲು ಹಾಕಿ ಬಂದರೆ ಮಧ್ಯಾಹ್ನ 11-12 ಗಂಟೆ ಆಗತ್ತೆ ರೀ. ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟು ಎಲ್ಲ ಆರಿಕೆ ಮಾಡ್ತಾಟಿಗೆ 1 ಗಂಟೆ ಆಗತ್ತೆ ರೀ. ಎಲ್ಲ ಸಗಣಿ ಗಿಗಣಿ ಎಲ್ಲ ಬೆಳೆದು ಅದ್ರ ದನದ ಚಾಕ್ರಿ ಮುಗಿತಪ್ಪ ಅಂತ ಮುಗಿಯೋಕೆ 2 ಗಂಟೆ ಬೇಕು ರೀ ಟೈಮ್. ಅದಕ್ಕೆ ಕರುಗಳು ನೋಡ್ಕೊಳೋದು, ಅವಕ್ಕೆ ಹುಲ್ಲು ಹಾಕೋದು. ಬರೀ ಅಲ್ಲೇ ಮಾರಿ ಬಂದಿಬಿಡು, ನಾವು ಕ್ಯಾನ್ ಬಿಸಾಕಿದ್ವಿ ಅಲ್ಲೇ, ಅವು ನೊಣ ಆಡಿದ್ವು ಅಮ್ಮಂಗಿಲ್ರಿ. ಅವ್ನು ಸ್ವಚ್ಛಾಗಿ ಸೊಬ್ಬು ಹಾಕಿ ತೊಳೆದು ಕ್ಲೀನ್ ಮಾಡಿಟ್ರೆ ಮತ್ತೆ ಸಾಯಂಕಾಲ ಹಾಲು ತೊಗೊಂಡು ಹೋದ್ರೂ ಹಾಲುಗೂ ಬೇಸಿರ್ತಾವೆ ರೀ. ಅದ್ರ ಮೇಲೆ ನಾವು ಓದಂಗೆ ಬಂದಂಗೆ ಅಂತ ಕೊಟ್ರೆ ಹಾಲು ಗುಣ ಕೆಟ್ಟೋಗ್ಬಿಡ್ತಾವ್ರಿ, ಹಾಲು ಗುಣ ಚೆನ್ನಾಗಿರೋಂಗಿಲ್ಲ. ಯಾವಾಗಿಂದ ಅವಾಗ ಕ್ಲೀನ್ ಮಾಡಿಕೊಟ್ರೆ ಹಾಲು ಬೀಸಿರ್ತಾವಮ್ಮ ಇನ್ನೊಂದು ತೊಡ ತಗೊಂಬರ್ರಿ ಅಂತ ನಮ್ಗೆ ಹೇಳ್ತಾರೆ ರೀ. ಸ್ವಚ್ಛತೆ ಬಗ್ಗೆ ಕೂಡ ಭಾಳ ಗಮನ ಹರಿಸಿದ್ರಿ, ಜೊತೆಗೆ ಅವುಗಳ ಸ್ವಚ್ಛತೆ ಜೊತೆಗೆ ಒಂದು ಹಾಲಿನ ಪಾತ್ರೆಗಳನ್ನು ಕೂಡ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿದ್ರಿ. ಹಾಗೆಯೇ ಇನ್ನು ಸಂಜೆ ಹೊತ್ತು ಮತ್ತೆ ಪುನಃ ಹಾಲು ಕರೆಯುವಂಥ ಸಮಯ, ಮತ್ತೆ ಸಂಜೆ ಈ ಹಾಲನ್ನು ಮಾರುವಂಥ ಒಂದು ವ್ಯವಸ್ಥೆ, ಮತ್ತು ಸಾಯಂಕಾಲ 5ಕ್ಕೆ ಹಿಂಡಕ್ಕೆ ಹಿಂದಿರ್ತೀವಿ ರೀ. 5ಕ್ಕೆ ಹಿಂಡಿದ್ರೆ 6 ಗಂಟೆಗೆ ಆಗತ್ತೆ ರೀ. 6 ಗಂಟೆಗೆಲ್ಲ ಹಿಂಡಿ ಆಗತ್ತೆ ರೀ. ಅಟ್ಟತ್ಲಿಂದ ಅವಕ್ಕೆ ಹುಲ್ಲು ಒಬ್ಬರು ಹಾಕಾರು, ಬೇರೆಯವರು ಹಿಂಡರು, ಒಬ್ಬರು ಒಯ್ದು ಖರೀದಿ ಮಾಡಬೇರೋರು ಒಬ್ಬರು ರೀ. ಬಂದು 7:30-8 ಗಂಟೆ ಆಗತ್ತೆ ರೀ ಬರತಟ್ಟಿಗೆ ಅವರು ಬಂದು ಬಿಟ್ಟಿಂದೆ. ಮತ್ತು ಎಲ್ಲ ರಾತ್ರಿ ಆಯ್ತಂದ್ರೆ ಅವಕ್ಕೆ ಉಪ್ಪು ತೌಡು ಎಲ್ಲ ಹಾಕಿ ಕುಡಿಸಿ ಬೇಸು ಚೆಂದಾಗಿ ಊಟ ಮಾಡಿಸಿ ಮಗಸ್ತೆ ಹಂಗ್ರಿ ಅವಕ್ಕೆ. ಅವು ಆಮ್ಯಾಕೆ ಬೇಸು ಊಟ ಮಾಡಿ ಮಕ್ಕಂಡಂಗೆ ಆಗುತ್ತೆ ರೀ ಅವಕ್ಕೆ. ಎಮ್ಮಿಗಳಿಗೇನು ನಮ್ಮನ್ನೇನು ನೋಡೋಂಗಿಲ್ಲ ಅವು. ಆಮ್ಯಾಕೆ ನಮ್ಮನ್ನು ಕಣ್ಣಿಗೂ ಅರ್ಕೊಳಲ್ರಿ ದನಗಳು, ಇಲ್ಲ ಏನು ಹಾಕ್ಲಿಲ್ಲ ನಮ್ಮ ಕಣ್ಣಿಗೆ ಕಿತ್ತದು ಬಣಿ ಮಾಡೋದು ಆ ಥರ ಮಾಡ್ತಾವ್ರಿ ಅವು. ಎಮ್ಮಿಗಳಾದ್ರೆ ಏನು ಸುಮ್ಮನೆ ಅಲ್ರಿ, ಯಾಕಂದ್ರೆ ನಮ್ಮ ಮಟ್ಟಿಗೆ ಕಮ್ಮಿಯಾಗೈತಂದ್ರೆ ನಾವು ಹೋಗಿ ಇನ್ನೊಬ್ರನ್ನ ಹೆಂಗೆ ಬಿಡ್ತೀವಿ. ಅದ್ರಂಗೆ ಹೋಗಿ ಅವು ಕಣ್ಣಿಗೆ ಕಿತ್ತದು ಅವ್ರ ಮನೆಗೆ ಹೋಗಿ ಇರ್ದಾಡೋದು ಆ ಥರ ಮಾಡ್ತಾವ್ರಿ. ಪಕ್ಕದಲ್ಲಿದ್ದಲ್ಲಿ ಪಿರಿಯದಿ ತರ್ತಾವ್ರಿ ಅವು ಎಮ್ಮಿಗಳಾದ್ರೇನು ಸುಮ್ಮನೆ ಅಲ್ರಿ. ಸಂಜಯ ರಮಣ್ಣ ಅವರೇ, ಇನ್ನು ಬೆಳಗಿನ ಹೊತ್ತು ಸಂಜೆ ಹೊತ್ತು ಹಾಲು ಇಟ್ಕೊಳ್ಳೋಕ್ಕೆ ಇದು ಮಾಡ್ತೀರಿ, ಆದರೆ ಇಡೀ ಹೊತ್ತು ಹಗಲಲ್ಲೆಲ್ಲ ಅವುಗಳನ್ನು ಎಲ್ಲಿ ಮೇಯೋದು ಕೊಡ್ಕೊಂಡು ಹೋಗ್ತೀರಿ? ಮತ್ತೆ ಕಟ್ಟಿ ಮೇಯಿಸ್ತೀರೋ ಅಥವಾ ಈ ಹೊಲ ಗದ್ದೆಗಳ ಬದು ಸುತ್ತ ಅಲ್ಲಿ ಬೆಳೆಸ್ತೀರೋ ಹೇಗೆ? ಇಲ್ಲರಿ, ಬೆಳಗ್ಗೆ 10 ಗಂಟೆಗೆ ಹೋದಾರು ಸಾಯಂಕಾಲ 3-4 ಗಂಟೆಗೆಲ್ಲ ಹೊಡ್ಕೊಂಡು ಬರ್ತೀವಿ ರೀ. ಕಡೆ ಎಲ್ಲ ಹೊಳೆ ಹೆಂಚಿ ಅಲ್ಲಿ ಗದ್ದೆಗಳು ಕೊಯ್ದಲ್ಲಿ ಎಲ್ಲೇನ ಒಟ್ಟು ಮಾಗಣೆ ಮೇಯಿಸ್ಕೊಂಡು ಎಲ್ಲೇನು ಮೈ ತೊಳ್ಕೊಂಡು ದನಗಳು ಸ್ವಚ್ಛಾಗಿ ಬರ್ತೀವಿ ರೀ. 5 ಗಂಟೆಗೆಲ್ಲ ಬರ್ತೀವಿ, ಬಂದು ಅಷ್ಟೊತ್ತಲಿಂದ ಅದು ಮತ್ತೆ ಹಾಲಿಂದು ಉದ್ಯೋಗ ಮಾಡೋದ್ರಿ. ಒಂದು ದಿನಕ್ಕೆ ಬೆಳಗಿನ ಹೊತ್ತು ಎಷ್ಟು ಲೀಟ್ರ್ ಹಾಲನ್ನು ತಾವು ಸಂಗ್ರಹಿಸ್ತೀರಿ? ಸಂಜೆ ಹೊತ್ತು ಎಷ್ಟು ಲೀಟ್ರ್ ಹಾಲು ಸಂಗ್ರಹವಾಗುತ್ತೆ? ಸಾಯಂಕಾಲ ಅಂದ್ರೂ ಒಂದು 12-13 ಲೀಟ್ರ್ ಹಾಕ್ತೀವಿ ರೀ. ಬೆಳಿಗ್ಗೆ ಆದರೆ ಒಂದು 15 ಲೀಟ್ರ್ ಮೇಲೆ ಒಂದು 20 ಲೀಟ್ರ್ ಸೆನೆಯಾಕೆ ಬಳಸ್ತೀವಿ ರೀ. ಯಾಕಂದರೆ ಒಂದು 12 ಎಮ್ಮೆ ಹಿಂಡ್ತಾವೆ ರೀ ಬೆಳಿಗ್ಗೆ. ಅದನ್ನು ನಾವಿನ್ನೂ ಏನಾರು ಚೆನ್ನಾಗಿ ಫುಡ್ಡು ಗಿಡಿಟ್ಟು ಹಸಿ ಹುಲ್ಲು ಹಾಕಿ ಮೇಯಿಸಿದ್ರೆ ರೀ ಸುಮಾರು ಏನಿಲ್ಲ ಅಂದರೆ ಒಂದು 30 ಲೀಟ್ರ್ ಹಾಲು ಹಿಂಡ್ಬೇಕು ರೀ ನಮ್ಮ ಲೆಕ್ಕಕ್ಕವು. ಮತ್ತು ನಾವು ಆ ಥರ ಏನೋ ಫುಡ್ಡು ಇಕ್ಕಂಗಿಲ್ಲ, ಹಸಿ ಹುಲ್ಲು ಹಾಕಂಗಿಲ್ಲ, ಬರೀ ಒಣ ಹುಲ್ಲು ಇರ್ದು ಹಾಕ್ತೀವಿ ರೀ ಅದಕ್ಕೆ. ಮತ್ತು ಓದ್ದಾನು ಹುಡ್ಕಂಗಿಲ್ಲ, ಕಾದು ಕೂಲಿ ಕೇಳಂಗಿಲ್ಲ, ಅಮ್ಮಂಗೆ ಮಾಡ್ತೀವಿ ರೀ. ಅಲ್ಲಿಗೆ ಆದ್ರೂ ಪರವಾಗಿಲ್ಲ ರೀ, ಆದರೂ ಮೇಂಟೈನ್ ಮಾಡ್ತಾವೆ ರೀ. ನಮ್ಗೆ ಓದೋದು ಕೂಲಿ ಗಿಟ್ಟಿಸ್ತೈತೆ ರೀ ಎಮ್ಮೆಗಳು. ಒಂದು ಸೂಲು ಸರಾಸರಿ ಎಷ್ಟು ದಿನಗಳಿಗೆ ಕರು ಹಾಕುತ್ತೆ ಒಂದು ಎಮ್ಮೆ? ನಿರಂತರವಾಗಿ ಒಂದು ಎಮ್ಮೆ ತನ್ನ ಜೀವಿತ ಅವಧಿಯಲ್ಲಿ ಎಷ್ಟು ಕರುಗಳನ್ನು ಹಾಕ್ಬೋದಂತೀರಿ? ಸುಮಾರು ಏನಿಲ್ಲ ಅಂದರೆ ಒಂದು ನಾವು ಏನು ಬೇಸು ಸುಖವಾಗಿ ಮೇಯಿಸಿವಿ ಅಂದರೆ ರೀ ಒಂದು 12 ಸೂಲು ಏನು ಬಗ್ಗಲ್ದಂಗೆ ಚೆನ್ನಾಗಿರ್ತೈತೆ ರೀ. ಮತ್ತು ನಾವು ಸೊಟ್ಟ ಬಟ್ಟೆ ಎಲ್ಲ ಮೇಯಿಸ್ಕೊಂಬಂದೀವಿ ಅಂದ್ರೆ 4 ಸೂಲಕ್ಕೆ ಅಭಾವ ಆಗೋಗಿರ್ತೈತೆ ರೀ. ಅದಕ್ಕೆ 4 ಸೂಲಿಗೆ ಸಾಕಾಗಿ ಹೋಗಿರ್ತೈತೆ. 5ನೇ ಸೂಲಿಗೆ ಏನು ಹಿಂಡಂಗ್ಲ್ ಬಿಡು ಅಂತೇಳಿ ಖರೀದಿ ಮಾಡ್ಬೇಕು ಅನಿಸ್ತೈತೆ ರೀ ಅದು. ಯಾಕಂದ್ರೆ ಅದನ್ನು ನಾವು ಒಂದು ಸ್ವಲ್ಪ ಬೇಸ್ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿ ಒಂದು 10 ಸೂಲು ಬೇಸ್ ಈತಾವ್ರಿ ಅವೆಲ್ಲ. ಇಷ್ಟೆಲ್ಲ ಕರುಗಳನ್ನು ಹಾಕಿದ ನಂತರ ಅಲ್ಲಿ ಕರುಗಳ ಮಣುಕುಗಳ ಪಾಲನೆ ಕೂಡ ಭಾಳ ಮುಖ್ಯವಾಗಿರ್ತದೆ. ಅವುಗಳನ್ನು ಹಾಲು ಹಿಂಡುವಂಥ ಸಂದರ್ಭದಲ್ಲಿ ಅಥವಾ ಕೆಚ್ಚಿನಲ್ಲಿ ಆ ಮರಿಗಳಿಗೆ ಹಾಲು ಬಿಡುವಂಥದ್ದು ಇದನ್ನೆಲ್ಲ ಹೇಗೆ ನಿರ್ವಹಿಸ್ತಿರ್ತಾವೆ? ಮತ್ತು ನಾವಾಗ ಅವಕ್ಕೆ ಹಾಲು ಬಿಟ್ಟು ಬೇಸು ಜೋಪಾನ ಮಾಡ್ಕೊಂಡ್ರೆ ಮುಂದೆ ನಮಗೆ ಖರ ಆಗ್ತಾವೆ ರೀ. ಇಳ್ಕ್ರ ಖರ ಆಗಂಗಿಲ್ಲ. ನಾವು ಆಸೆ ಮ್ಯಾಗೆ ಹಿಂಡ್ಕೊಂಡು ನಾವು ಇಲ್ಲ ಮತ್ತು ರೊಕ್ಕ ಬೇಕಪ್ಪ ಅಂತೇಳಿ ನಾವು ಒಂದು ಮೇಲೆ ಬಿಟ್ಟೆ ಅರ್ಧ ಮೇಲೆ ಬಿಟ್ಟನೆ ಅಂದ್ರೆ ಅವು ಬದುಕಲ್ರಿ. ಎರಡು ಒಂದು ಸ್ವಲ್ಪ ಹುಟ್ಟರು ಬಾಯಿಲೆ ಊಟ ಮಾಡೋವ್ರಿಗೆ ಬಿಟ್ರೆ ಬೇಸು ದಕ್ತಾವೆ ರೀ. ಇಳ್ಕ್ರ ಅಸಲು ದಕ್ಕಂಗಿಲ್ಲ ಕರುಗಳಾದ್ರೂ. 2 ವರ್ಷ ಬೇಸು ಊಟ ಒಂದು 1/2 ಲೀಟ್ರ್ ಅಷ್ಟುವರೆಗೂ ಕುಡಿಬೇಕು ಹಾಲವು. ಹಂಗಾರ ಬದುಕ್ತಾವ್ ರೀ ಕರ ಇಳ್ಕ್ರ. ನಾವು ಅಸಲು ದಕ್ಷಿಣ ಅಲ್ರಿ ಕರುಗಳು ಇಳ್ಕ್ರವು. ಈ ಹೈನುಗಾರಿಕೆನ ಮಾಡೋದ್ರ ಜೊತೆಗೆ ಇನ್ನು ಎಲ್ಲಾದರೂ ಹೋಗಲಿಕ್ಕೆ ಅಥವಾ ಎಲ್ಲಾದರೂ ನೆಂಟರಿಸ್ಟ್ರ ಮನೆಗೆ ಹೋಗಲಿಕ್ಕೆ ಅಥವಾ ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗಲಿಕ್ಕೆ ಅಲ್ಲಿ ಸಮಯನೇ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಥವಾ ನೀವು ಅನಿವಾರ್ಯವಾಗಿ ಊರು ಬಿಡಬೇಕಾಗುತ್ತೆ ಅಥವಾ ಮನೆಯಿಂದ ಹೊರಗಿರಬೇಕಾಗುತ್ತೆ ಅಂತ ಪ್ರಸಂಗ ಬಂದರೆ ಆ ಸಂದರ್ಭದಲ್ಲಿ ಈ ಎಮ್ಮೆಗಳನ್ನು ನೋಡ್ಕೊಳ್ಳುವುದು ಮತ್ತು ಮಾಡುವಂಥ ಇವುಗಳ ಚಾಕರಿ ಅದ್ರ ಬಗ್ಗೆ ಎಲ್ಲ ಹೇಗೆ ಗಮನ ಹರಿಸ್ತೀರಿ?